ಸಮಗ್ರವೆನಿಸುವ ನವ ಕ್ರಾಂತಿ ಉಚ್ಚ ಸ್ವರದಲ್ಲಿ ಕಹಳೆಯ ನೂದಲಿ ನೀಡಲಿ ನಾಡಿಗೆ ಸುಖ ಶಾಂತಿ ಉಚ್ಚ ಸ್ವರದಲ್ಲಿ ಕಹಳೆಯ ನೂದಲಿ ನೀಡಲಿ ನಾಡಿಗೆ ಸುಖ ಶಾಂತಿ ನಾಡಿನ ಮುಗಿಲಲ್ಲಿ ಮಾದನಿ ಬಳ್ಳಲಿ ಜಯ ಭಾರತ ಎನ್ನುವವು ಜಯ ಭಾರತ ಮಾವ ಏನಿದೆಲ್ಲ ಹಾ ಇವೆಲ್ಲ ವರ್ಷಗಳಿಂದ ಹಾಗೆ ಬಿದ್ದುಕೊಂಡಿದೆ ಇದನ್ನೆಲ್ಲ ಎಸಿಬೇಕು ಇದು ಕೂಡ ಅಜ್ಜನ ಹಳೆ ಪಾಸ್ಬುಕ್ ಮತ್ತು ಎಫ್ ಡಿ ಅರೆ ಇದು ಹೇಗೆ ಉಳ್ಕೊಂಡ್ಬಿಡ್ತು ಹಣ ಹೋಯ್ತಾ ಇಲ್ಲ ಇಲ್ಲ ಇಲ್ಲ ಇಲ್ಲ ಪರಿಹಾರ ಇದೆ ಬ್ಯಾಂಕ್ ಖಾತೆಯನ್ನು ಬಳಸದಲ್ಲಿ ಇರಬೇಕು ಇಲ್ಲಿದ್ರೆ ಖಾತೆ ಇನ್ಆಪರೇಟಿವ್ ಆಗುತ್ತೆ ಹಾಗಾದಾಗ ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ ಮತ್ತು ನಿಮ್ಮ ಮೊತ್ತವನ್ನು ಬಡ್ಡಿಯೊಂದಿಗೆ ಕ್ಲೈಮ್ ಮಾಡಿ ಅಜ್ಜ ಇದು ಆರ್ಬಿಐ ಹೇಳುತ್ತ ಜಾಣರಾಗಿರಿ ಜಾಗರೂಕರಾಗಿರಿ ಸರಿಯಾಗಿ ಹೇಳಿದರೆ ಮುಂದಿನ ಗೀತೆ ನಾವು ಭಾರತೀಯರು ವಿಮಲ ಭಾವವೀರರು ವೃಂದಗಾನದಲ್ಲಿದೆ ವಿಮಲ ಭಾವ ವೀರರು ಭಾರತೀಯರು ನಾವು ವಿಮಲ ಭಾವ ವೀರರು ಭಾರತೀಯರು ನಾವು ವಿಮಲ ಭಾವ ವೀರರು ದುರ್ಗೆಯನ್ನು ಪೂಜಿಸುತ್ತ ದುರ್ಗಗಳನ್ನು ರಕ್ಷಿಸಿ ದುರ್ಗೆಯನ್ನು ಪೂಜಿಸುತ್ತ ದುರ್ಗಗಳನ್ನು ರಕ್ಷಿಸಿ ದಾಸ್ಯ ಕಳಚಿ ಮುಕ್ತಿ ತಂದ ಸರ್ವತಂತ್ರ ರುದ್ರರು ಭಾರತೀಯರು ನಾವು ಭಾರತೀಯರು ವಿಮಲ ಭಾವ ವೀರರು ಭಾರತೀಯರು ನಾವು ವಿಮಲ ಭಾವ ವೀರರು ನಂಜನುಂಡು ಸುಧೆಯ ಸುರಿದು ಜಗವ ಗುಡಿಯ ಮಾಡುತ್ತ ಜನತೆಯನ್ನೇ ದೇವರಂತೆ ಕಂಡ ಭಕ್ತಿ ಶುದ್ಧರು ಭಾರತೀಯರು ನಾವು ಭಾರತೀಯರು ವಿಮಲ ಭಾವ ವೀರರು ಭಾರತೀಯರು ನಾವು ವಿಮಲ ಭಾವ ವೀರರು ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಕೃಷಿರಂಗ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ

ಮಾತೇ ಮಗದರು ಬಾಲ ಯಾರು ಕಾಣದ ಇತ ಮಾತೆ ಮಗದರು ಬಾಲ ಯಾರು ಕಾಣದ ಏನಾದರೂ ಮುಂದೆ ನಗಲ ಮಾಡ್ಬೇಡ ಎಣ್ಣಿನ ಕಳಸಮ್ಮ ಸರಪಂಗಡಿಗೆ ಓದವಮ್ಮ ಬಾಲ ಸಿಗಲ್ಲ ಸರಪಂಗಡಿಗೆ ಓದವಮ್ಮ ಬಾಲ ಸಿಗಲ್ಲ ನಾಲರ ಮುಂದೆ ನಗಲ ಬೇಡಣ ಎಣ್ಣಿನ ಕಳಸಮ್ಮ ನಾಲರ ಮುಂದೆ ನಗಲ ಬೇಡಣ ಎಣ್ಣಿನ ಕಳಸಮ್ಮ ಮನ ಕೊಡ್ತೀನಂತೇಳಿ ಬಿಗರು ಬಾಲೆ ತರಲಿಲ್ಲ ಬಾಲೆ ತರ್ತೀನಂತೇಳಿ ವಾಲೆ ತರ್ತೀವಂತೇಳಿ ಬಿಗರು ವಾಲೆ ತರಲಿಲ್ಲ ವಾಲೆ ತರ್ತೀವಂತೇಳಿ ಬಿಗರು ವಾಲೆ ತರಲಿಲ್ಲ ಅಂತ ವಾಲೆ ಮಗ್ದನು ವಾಲೆ ತರ ಯಾರು ಕಾಣಿಲ್ಲ ಇಂತ ವಾಲೆ ಮಗ್ದನು ವಾಲೆ ತರ ಯಾರು ಕಾಣಿಲ್ಲ ಸರಪಂಗಡಿಗೆ ಓದವಮ್ಮ ವಾಲೆ ಸಿಗಲಿಲ್ಲ ಸರಪಂಗಡಿಗೆ ಓದವಮ್ಮ ವಾಲೆ ಸಿಗಲಿಲ್ಲ ನಾಲರು ಮುಂದೆ ನಗಲ ಬೇಡಣ ಎಣ್ಣಿನ ಕಳಸಮ್ಮ ಈ ನಾಲರು ಮುಂದೆ ನಗಲ ಬೇಡಣ ಎಣ್ಣಿನ ಕಳಸಮ್ಮ ಹೇಳಿ ಬಿಗಲ ಸೈನು ತರಲಿಲ್ಲ ಸೈನು ತತ್ತಿನಂತೆ ಹೇಳಿ ಬಿಗಲ ಸೈನು ತರಲಿಲ್ಲ ಇದ ಸೈತನು ಮಗ್ದನು ಸೈನು ತರ ಯಾರು ಕಾಣಿರ ಇದ ಸೈತನು ಮಗ್ದನು ಸೈನು ತರ ಯಾರು ಕಾಣಿರ ಸೈನ ತತ್ತಿವಂತೇಳಿ ಬಿಗರು ಸೈನು ತರಲಿಲ್ಲ ಸೈನ ತತ್ತಿವಂತೇಳಿ ಬಿಗರು ಸೈನು ತರಲಿಲ್ಲ ಇದ ಸೈತನು ಮಗ್ದನು ಸೈನ ತರ ಯಾರು ಕಾಣಿಲ್ಲ ಇದ ಸೈತನು ಮಗ್ದನು ಸೈನ ತರ ಯಾರು ಕಾಣಿಲ್ಲ ಏನಾದರೂ ಮುಂದೆ ನಗಲ ಮಾಡ್ಬೇಡ ಎಣ್ಣಿನ ಕಳಸಮ್ಮ ಸರಪಂಗಡಿಗೆ ಓದವಮ್ಮ ಚೈನು ಸಿಗಲಿಲ್ಲ ಸರಪಂಗಡಿಗೆ ಓದವಮ್ಮ ಚೈನು ಸಿಗಲಿಲ್ಲ ನಾಲರು ಮುಂದೆ ನಗಲ ಬೇಡ ಎಣ್ಣಿನ ಕಳಸಮ್ಮ ಈ ನಾಲರು ಮುಂದೆ ನಗಲ ಬೇಡ ಎಣ್ಣಿನ ಕಳಸಮ್ಮ ಸೈನು ತತ್ತಿನಂತೇಳಿ ಬಿಗರ ಸೈನು ತರಲಿಲ್ಲ ಸೈನು ತತ್ತಿನಂತೆ ಬಿಗರು ಸೈನು ತರಲಿಲ್ಲ ಸೈನ ತತ್ತಿವಂತೇಳಿ ಬಿಗರು ಸೈನು ತರಲಿಲ್ಲ ಈ ಸೈತನ ಮಗ್ದನು ಸೈನು ತರ ಯಾರು ಕಾಣಿಲ್ಲ ಈ ಸೈತನ ಮಗ್ದನು ಸೈನು ತರ ಯಾರು ಕಾಣ ಸರಪಂಗಡಿ ಬೋದೇವಮ್ಮ ಸೈನು ಸಿಗಲಿಲ್ಲ ಸರಪಂಗಡಿ ಬೋದೇವಮ್ಮ ಸೈನು ಸಿಗಲಿಲ್ಲ ಏನಾದರೂ ಮುಂದೆ ನಗಲ ಮಾಡ್ಬೇಡ ಎಣ್ಣಿನ ಕಳಸಮ್ಮ ಏನಾದರೂ ಮುಂದೆ ನಗಲ ಮಾಡ್ಬೇಡ ಎಣ್ಣಿನ ಕಳಸಮ್ಮ ಸರಪಂಗಡಿಗೆ ಓದವಮ್ಮ ಸೈನು ಸಿಗಲಿಲ್ಲ ಸರಪಂಗಡಿಗೆ ಓದವಮ್ಮ ಸೈನು ಸಿಗಲಿಲ್ಲ ಇನ್ನಾಲರು ಮುಂದೆ ನಗಲ ಬೇಡ ಎಣ್ಣಿನ ಕಳಸಮ್ಮ ಇನ್ನಾಲರು ಮುಂದೆ ನಗಲ ಬೇಡ ಎಣ್ಣಿನ ಕಳಸಮ್ಮ ಬೊಗಳಿ ತರಲಿಲ್ಲ ಬೊಗಳಿ ತತ್ತಿನಂತೆ ಬೂಸಿ ಮಗ್ದನು ಬೊಗಳಿ ತರ ಯಾರು ಕಾಣಿರ ಇಂತ ಬೂಸಿ ಮಗ್ದನು ಬೊಗಳಿ ತರ ಯಾರು ಕಾಣಿರೇಳಿ ಬಿಗರ ಬೊಗಳಿ ತರಲಿಲ್ಲ ಬೊಗಳಿ ತೇಳಿ ಬಿಗರ ಬೊಗಳಿ ತರಲಿಲ್ಲ ಇಂತ ಬೂಸಿ ಮಗ್ದನು ಬೊಗಳಿ ತರ ಯಾರು ಕಾಣಿಲ್ಲ ಇಂತ ಬೂಸಿ ಮಗ್ದನು ಬೊಗಳಿ ತರ ಯಾರು ಕಾಣಿಲ್ಲ ಅಂಗಡಿ ಗೋದೇವಮ್ಮ ಅಮ್ಮ ಏನಾದರ ಮುಂದೆ ನಗಲ್ಲ ಮಾಡ್ಬೇಡ ಎಣ್ಣಿನ ಕಳಸ ಅಮ್ಮ ಅಂಗಡಿಗೆ ಹೋದವಮ್ಮ ಬುಗಡ ಸಿಗಲಿಲ್ಲ ಬುಗಡಿ ಅಂಗಡಿಗೆ ಹೋದವಮ್ಮ ಬುಗಡ ಸಿಗಲಿಲ್ಲ ಇನ್ನಾಲರು ಮುಂದೆ ನಗಲ ಬೇಡ ಎಣ್ಣಿನ ಕಳಸ ಅಮ್ಮ ಇನ್ನಾಲರು ಮುಂದೆ ನಗಲ ಬೇಡ ಎಣ್ಣಿನ ಕಳಸ ಅಮ್ಮ ಬುಗಡಿ ತರಲಿಲ್ಲ ಬುಗಡಿ ತತ್ತಿನ ತೇಳಿ ಬಿಗರು ಬುಗಡಿ ತರಲಿಲ್ಲ ಇದ ಬೂಸಿ ಮಗ್ದನು ಬೊಗಡಿ ತರೋ ಜಾರು ಕಾಣಿರ ಇದ ಬೂಸಿ ಮಗ್ದನು ಬೊಗಡಿ ತರೋ ಜಾರು ಕಾಣಿರ ಬೊಗಡೆ ಸಿಗಲಿಲ್ಲ ಬೊಗಡಿ ಅಂತೇಳಿ ಬಿಗರ ಬೊಗಡೆ ಸಿಗಲಿಲ್ಲ ನಾವುಸಿ ಮಗ್ದನು ಬೊಗಡೆ ತರೋ ಜಾರು ಕಾಣಿಲ್ಲ ಈ ಬೂಸಿ ಮಗ್ದನು ಬೊಗಡೆ ತರೋ ಜಾರು ಕಾಣಿಲ್ಲ ಬೊಗಡಿ ಅಂಗಡಿ ಗೋದೇವಮ್ಮ ಬೊಗಡಿ ಸಿಗಲಿಲ್ಲ ಬೊಗಡಿ ಅಂಗಡಿ ಗೋದೇವಮ್ಮ ಬೊಗಡಿ ಸಿಗಲಿಲ್ಲ ನಗರ ಮುಂದೆ ನಗಲ ಮಾಡ್ಬೇಡ ಎಣ್ಣಿನ ಕಳಸಮ್ಮ ಏ ನಗರ ಮುಂದೆ ನಗಲ ಮಾಡ್ಬೇಡ ಎಣ್ಣಿನ ಕಳಸಮ್ಮ ಅಂಗಡಿಗೆ ಓದೇವಮ್ಮ ಬೊಗಡಿ ಸಿಗಲಿಲ್ಲ ಬೊಗಡಿ ಅಂಗಡಿಗೆ ಓದೇವಮ್ಮ ಬೊಗಡಿ ಸಿಗಲಿಲ್ಲ ನಾಲ್ವರು ಮುಂದೆ ನಗಲ ಮಾಡ್ಬೇಡ ಎಣ್ಣಿನ ಕಳಸಮ್ಮ ಅಲ್ಲಿ ನಾಲ್ವರು ಮುಂದೆ ನಗಲ ಬೇಡ ಎಣ್ಣಿನ ಕಳಸಮ್ಮ ಶಂಡಳಿ ಮಗ್ದನು ಸೀರೆ ತರೋ ಜಾರು ಕಾಣಿರ ಇಂದ ಶಂಡಳಿ ಮಗ್ದನು ಸೀರೆ ತರೋ ಜಾರು ಕಾಣಿರ ಸೀರೆ ತಂದಿದ್ದೇ ಬೇಗರು ಸೀರೆ ತರಲಿಲ್ಲ ಸೀರೆ ಬೇಗರು ಸೀರೆ ತರಲಿಲ್ಲ ಇಂದ ಸೈತ ಮಗ್ದನು ಸೀರೆ ತರ ಯಾರು ಕಾಣಿಲ್ಲ ಇಂದ ಸೈತ ಮಗ್ದನು ಸೀರೆ ತರ ಯಾರು ಕಾಣಿಲ್ಲ ಅಂದ್ಯವಳ್ಳಿ ಅಂಗಡಿ ಗೋದೇವಮ್ಮ ಸೀರೆ ಸಿಗಲಿಲ್ಲ ಜವಳಿ ಅಂಗಡಿ ಗೋದೇವಮ್ಮ ಸೀರೆ ಸಿಗಲಿಲ್ಲ ಏನಾದರ ಮುಂದೆ ನಗಲ ಮಾಡ್ಬೇಡ ಎಣ್ಣಿನ ಕಳಸಮ್ಮ ಏನಾದರ ಮುಂದೆ ನಗಲ ಮಾಡ್ಬೇಡ ಎಣ್ಣಿನ ಕಳಸಮ್ಮ ಅಂಗಡಿಗೆ ಗೋದೇವಮ್ಮ ಸೀರೆ ಸಿಗಲಿಲ್ಲ ಸೀರೆ ಅಂಗಡಿ ಗೋದೇವಮ್ಮ ಸೀರೆ ಸಿಗಲಿಲ್ಲ ಇನ್ನಾಲರು ಮುಂದೆ ನಾಗಲ ಮಾಡ್ಬೇಡ ಎಣ್ಣಿನ ಕಳಸಮ್ಮ ಇನ್ನಾಲರು ಮುಂದೆ ನಾಗಲ ಮಾಡ್ಬೇಡ ಎಣ್ಣಿನ ಕಳಸಮ್ಮ ಮಲ್ಲಕ್ಕ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ. ಇನ್ನೀಗ ಒಂದು ಜನಪದ ಗೀತೆ, ಕುಂಚರದ ಗೊಂಬೆ ಕೇಳೆ, ಯುವರಾಜ್ ಮತ್ತು ವಸಂತ ಅವರಿಂದ. ಕುಂಜರದ ಬೊಂಬೆ ಕೇಳೆ, ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ಕುಂಜರದ ಬೊಂಬೆ ಕೇಳೆ, ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ನಮ್ಮೂರು ಗೌಡನ ಮಗಳು ನೀರಿಗೆ ಹೋಗುವಾಗ ಕಟ್ಟೆ ಕಲ್ಲಾಗ ಬಂದು ಅಡಗಿದ್ದ ನುಡುಗ. ಕುಂಜರದ ಬೊಂಬೆ ಕೇಳೆ, ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ಹುಡುಗ ಕುಂಜರದ ಬೊಂಬೆ ಕೇಳೆ, ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ.